ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಹೊಳಲ್ಕೆರೆ ತಾಲೂಕು ನಂದನಹೊಸೂರು ಗ್ರಾಮದ ಪ್ರಗತಿಪರ ಕೃಷಿಕರಾದಂತಹ ಸಿ ನಾಗರಾಜ್ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರ ಒಂದು ಸಮಗ್ರ ಕೃಷಿ ಬದುಕಿನ ಅನುಭವಗಳು ಯಾವ ರೀತಿ ಇದೆ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ನಾಗರಾಜ್ ಅವರೇ. ನಮಸ್ಕಾರ ಸರ್. ನಾಗರಾಜ್ ಅವರೇ, ಹೇಳಿ, ನಿಮ್ಮ ಒಂದು ಸಮಗ್ರ ಕೃಷಿ ಬದುಕು ಅಂತಂದ್ರೆ ಯಾವ ರೀತಿ ಕಟ್ಕೊಂಡಿದ್ದೀರಾ? ಒಂದೇ ಬೆಳೆಗೆ ನಾವು ಸೀಮಿತವಾದ್ರೆ ನಮಗೆ ಲಾಭ ಕುಂಠಿತವಾಗುತ್ತೆ ಸರ್. ಆಮೇಲೆ ಕೆಲಸ ಮಾಡೋದ್ರಲ್ಲೂ ಒಂದೇ ಕೆಲಸ ಅಂದ್ರೂ ಬೇಜಾರನು ಆಗುತ್ತೆ, ಲಾಭನೂ ಕಡಿಮೆ ಆಗುತ್ತೆ. ನಾವು ಸಮಗ್ರ ಕೃಷಿ ಎಂದ ಅಂದಾಗ ನಮಗೆಲ್ಲ ಬದಲಾವಣೆಗಳೂ ಇರುತ್ತೆ. ಬದಲಾವಣೆ ಅಂದಾಗ ನಮಗೆ ಅಲ್ಲಿ ನಾವು ಉಲ್ಲಾಸವಾಗಿ ಕೆಲಸ ಮಾಡ್ತೀವಿ, ಅಂದ್ರೆ ಬಹಳ ಇಷ್ಟಪಟ್ಟು ಕೆಲಸ ಮಾಡ್ತೀವಿ. ಒಂದೇ ಕೆಲಸ ಸೀಮಿತವಾದ್ರೆ ಅದಕ್ಕೆ ಯಾವುದೇ ಮನುಷ್ಯನಿಗೆ ಒಂದೇ ಪದಾರ್ಥ ತಿನ್ನೋದೇ ಆಗ್ಲಿ, ಒಂದೇ ಕೆಲಸ ಮಾಡೋದೇ ಆಗ್ಲಿ, ಸ್ವಲ್ಪ ಆಲಸ್ಯ ಬರುತ್ತೆ. ಅವಾಗ ಸಮಗ್ರವಾಗಿದ್ರೆ ನಮ್ ಚಟುವಟಿಕೆನೂ ಬೇರೆ ಆಗುತ್ತೆ, ಬೇರೆ ಬೇರೆ ತರನು ಅನುಕೂಲಗಳು ಕೃಷಿಯಲ್ಲಿ ಆದಾಯ ಇದೆ ಸರ್. ಹೆಚ್ಚು ಆದಾಯನೂ ಬರುತ್ತೆ, ಹೆಚ್ಚಿಗೆ ಆದಾಯನೂ ಬರುತ್ತೆ. ಇದರಿಂದ ನಾವು ಬಹು ಬೆಳೆ ಪದ್ಧತಿಗೆ ಹೋಗಿದ್ದೆ ಸರ್. ಈಗ ಬಹು ಬೆಳೆ ಪದ್ಧತಿ ಅಂತಂದ್ರೆ ಯಾವ ರೀತಿ ಅಳವಡಿಸಿಕೊಂಡಿರಾ, ಇದ್ರ ಬಗ್ಗೆ ಹೇಳಿ. ಈಗ ನಮ್ಮ ಜಮೀನಲ್ಲಿ ಈಗ ತೆಂಗಿದೆ ಸರ್. ತೆಂಗು ಅಂದ್ರೆ ಸಹಜವಾಗಿ ನಾವು ಅದಕ್ಕೆ ನೀರು ಗೊಬ್ಬರ ಕೊಟ್ರೆ ಬರ್ತಾ ಹೋಗುತ್ತೆ. ಅಲ್ಲೂ ಅದರಲ್ಲಿ ಇಳುವರಿ ತಗೊಳ್ಳೋದು ಹೆಂಗೆ, ಎಳ್ನೀರನ್ನು ಮಾರ್ಬೋದು, ತೆಂಗಿನಕಾಯಿನ ಮಾರ್ಬೋದು, ಕೊಬ್ಬರಿ ಮಾರ್ಬೋದು. ಆವಾಗ ನಾವು ಈಗ ಕೊಬ್ಬರಿ ಮಾರಾಟ ಮಾಡೋದ್ರಿಂದ ಲಾಭದಾಯಕ ಅಂತ ಹೇಳಿ ನಾವು ಕೊಬ್ಬರಿಗೆ ಹಾಕ್ತೀವಿ ಸರ್. ಅಲ್ಲಿ ಕೊಬ್ಬರಿ ಹೆಂಗೆ ಅಂದ್ರೆ ನಾವು ಈಗ ಚಿಕ್ಕದು ಬಂದ್ಬಿಟ್ಟಾಗ ವ್ಯಾಪಾರ ಮಾರಾಟ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅಲ್ಲಿ ದೊಡ್ಡದು ಇರುತ್ತೆ, ಮಧ್ಯಮ ಗಾತ್ರದ್ದು ಇರುತ್ತೆ, ಚಿಕ್ಕದು ಇರುತ್ತೆ. ಇದನ್ನ ಮಾರಾಟ ಮಾಡಕ್ ಹೋದಾಗ ಬೆಲೆ ಅವನೇನ್ ಮಾಡ್ತಾನೆ, ಚಿಕ್ಕದನ್ನ ಅವನ ಲೆಕ್ಕಕ್ಕೆ ಇಲ್ಲ ತರ ಕೇಳ್ತಾನೆ ವ್ಯಾಪಾರಿ, ದೊಡ್ಡದೆಲ್ಲ ತಗೊಂಡ್ಬಿಟ್ಟಿನಲ್ಲ ಇದನ್ನ ಫ್ರೀ ಕೊಟ್ಬಿಡಿ ಅಂತ. ನಾವು ಕೊಬ್ಬರಿ ಹಾಕೋದ್ರಿಂದ ಏನಾಗುತ್ತೆ, ದೊಡ್ಡದ್ರ ಜೊತೆಗೆ ಮಧ್ಯಮದ್ರ ಜೊತೆಗೆ ಆ ಚಿಕ್ಕದನ್ನು ನಮಗೆ ಲಾಭದಾಯಕ ಆಗುತ್ತೆ. ಈ ತರ ತಂತ್ರಗಳಿದೆ ಕೃಷಿಯಲ್ಲಿ. ನಾವು ಲೆಕ್ಕನ ಹಾಕ್ಲಿಲ್ಲದಕ್ಕೆ ನಾವು ಕೃಷಿ ನಷ್ಟ ಆಗಿರೋದು. ಆಮೇಲೆ ಸಮಯ ಮತ್ತು ಲೆಕ್ಕಕ್ಕೆ ನಾವು ರೈತರು ಬಹಳ ನಿರ್ಲಕ್ಷ್ಯ ಮಾಡ್ತೀವಿ. ಇದಕ್ಕೂ ನಾವು ಒಂದ್ಸ್ವಲ್ಪ ಗಮನ ಕೊಟ್ರೆ ಯಾವ್ಯಾವ ಸಮಯದಲ್ಲಿ ಏನೇನು ಮಾಡಬೇಕು, ಈ ರೀತಿ ಮಾಡಿದ್ರೆ ಈ ರೀತಿ ಆಗುತ್ತೆ, ಒಂದ್ಸ್ವಲ್ಪ ಶ್ರಮ ವಹಿಸೋದು, ಆಮೇಲೆ ಹಿಂದಿನ ತರ ನಮಗೆ ಒಂದು ಕುಟುಂಬ ಅಂದ್ರೆ ಸಹಭಾಗಿತ್ವತ್ವ ಕಡಿಮೆ ಆಗಿದೆ ಕೃಷಿಯಲ್ಲಿ. ಸಹಭಾಗಿತ್ವ ಇರೋದು ಮುಂಚೆ ಅದ್ಲ ಮನೆಗೆ ಪ್ರತಿಯೊಬ್ರು ಒಂದೊಂದು ಕೆಲಸ ಹಂಚ್ಕೊಂಡ್ಬಿಡೋರು. ಹೆಂಗೆ ಅಂದ್ರೆ ಅಜ್ಜಿ ಅದ ಎರಡು ಎಮ್ಮೆ ಹೊಡ್ಕೊಂಡು ಹೋದ್ರೆ, ಇಲ್ಲ ಅಜ್ಜ ಹುಲ್ ತರಕ್ ಹೋದ್ರೆ, ಯಾರೋ ಸಗಣಿ ಬಾಚದ ಒಬ್ರು, ಹಿಂಗೆ ಎಲ್ಲದ ಕೆಲಸಗಳನ್ನ ಅವ್ರವ್ರೇ ಹಂಚ್ಕೊಂಡ್ಬಿಡೋರು. ಅವ್ರು ಅವಾಗ ನಿರ್ವಹಣೆ ಸುಲಭವಾಗಿತ್ತು. ಇವತ್ತೇನಾಗಿದೆ, ಕೃಷಿ ಅಂದ್ರೆ ಒಬ್ಬನಿಗೆ ಸೀಮಿತ. ಅವರು ಯಾರೋ ಮನೆಯಲ್ಲಿ ಒಬ್ಬ ಮಾಡ್ತಾ ಇದ್ರೆ ಅವರೇ ಮಾಡ್ಬೇಕು ಅನ್ನೋ ತರ ಆಗೋಗ್ಬಿಟ್ಟಿದೆ. ಹಿಂಗಾಗಿ ನನ್ ತೆಂಗಿಂದ ಹೇಳ್ದೆ, ಒಂದು ಚಿಪ್ಪಿಗೂ ಸಹಿತ ಇವತ್ತು 20 ರೂಪಾಯಿ ಕೆಜಿ ವರೆಗೂ ಹೋಗಿದೆ. ಒಂದು ನಾವು ಇವತ್ತು ನೋಡ್ರಿ ಬಹಳ ಮನೆಗಳಲ್ಲಿ ಆ ಚಿಪ್ಪನ್ನ ಅದ್ ವೇಸ್ಟ್ ಅನ್ನೋ ತರ ಬಿಸಾಕ್ತಿವಿ. ನಾವು ಕಣ್ತೇರ್ ನೋಡಿದ್ರೆ ಆ ಚಿಪ್ಪಲ್ಲೂ ದುಡ್ಡು ಮಾಡ್ಬೋದು. ಅಂದ್ರೆ ನಾವು ಈಗ ನೋಡ್ರಿ, ಒಬ್ಬ ಕಾಯಿ ಎಳ್ನೀರ್ ಮಾಡಿದ್ರೆ ನಮಗೆ ಆ ಚಿಪ್ಪಿನ ಲಾಭ ಬರಲ್ಲ. ಇವತ್ತು 1 ಕೆಜಿ ಆ ಕಾಯಿ ತುರಿದು ಮನೆಯಲ್ಲಿ ನೀವು ಬೇಕಾದ್ರೆ ಸ್ಟೋರ್ ಮಾಡ್ರಿ, ನಾವೇ 15 ರೂಪಾಯಿ ಕೊಟ್ಟು ತಗೊಂಡ್ಬಿಡ್ತೀವಿ ಆ ಚಿಪ್ಪನ್ನ. ಯಾಕಂದ್ರೆ 5 ರೂಪಾಯಿ ಲಾಭ ಸಿಗುತ್ತೆ. ಯಾತಿ ಬಳಸ್ತಾರ ಅವನ್ನ? ಅದು ಹಿಟ್ಟು ತರ ಮಾಡ್ತಾರೆ ಸರ್. ಅದನ್ನ ಏನಕ್ ಬಳಕೆ ಮಾಡ್ತಾರೆ, ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ. ಈ ಟಿಪ್ಟೂರು ಶ್ರೀರಾಮ್ಪುರ ಅರಸೀಕೆರೆ ಭಾಗದಲ್ಲಿ ಇದು ಒಂದು ಉದ್ಯಮ. ಆ ಚಿಪ್ಪುಗೋಸ್ಕರನೇ ತೂಕ ಮಾಡಕ್ಕೆ ವೇ ಬ್ರಿಡ್ಜ್ಗಳು ಹಾಕೊಂಡ್ಬಿಟ್ಟಾರೆ, JCBಗಳು ಇಟ್ಕೊಂಡ್ರೆ ಅದಕ್ಕೆ 50 ಲಕ್ಷ 25 ಲಕ್ಷ ತರ ಇನ್ವೆಸ್ಟ್ ಮಾಡಿ ದೊಡ್ಡ ಘಟಕಗಳನ್ನ ಮಾಡ್ಕೊಂಡಾರೆ. ಆ ಚಿಪ್ಪನ್ನ ತಗೊಂಡೋಗಿ ಸುಟ್ಟು ಬಿಟ್ಟು ಹಿಟ್ಟು ತರ ಮಾಡಿ ಇದ್ಲು ಮತ್ತು ಪೌಡರ್ ತರ ಮಾಡಿ ಅದ್ ಪ್ಯಾಕ್ ಮಾಡಿ ಅದು ಎಲ್ಲಿಗೂ ಲಾರಿಗಳಲ್ಲೇ ತುಂಬಿ ತುಂಬಿ ಕಳಿಸ್ತಾರೆ. ಅದಕ್ಕೆ ಬೇಡಿಕೆ ಇದೆ. ಬೇಡಿಕೆ ಇರೋದ್ರಿಂದಲೇ, ಲಾಭದಾಯಕ ಆಗಿರೋದ್ರಿಂದಲೇ ಅವರು ಆ ಉದ್ಯಮನ ಮಾಡೋದು. ಆ ಕರಟದಲ್ಲಿ ನಾವು ಚಿಪ್ಪು ಅಂತಾರೆ, ನಿಮ್ಗೆ ಏನು ಸಿಗ್ಲಿಲ್ಲ ಚಿಪ್ಪಿ ಸರಿ ಅಂತಾರ, ಆ ಚಿಪ್ಪಲ್ಲೂ ಬೆಲೆ ಇದೆ. ಇದು ಇಂಥ ವಿಷಯಗಳನ್ನ ನಾವು ರೈತರು ಗಮನಿಸ್ಬೇಕು. ಎಲ್ಲೆಲ್ಲಿ ನಮಗೆ ಹಣ ಮಾಡುವ ಸಾಧ್ಯತೆ ಇದೆ ಅದನ್ನ ಕಣ್ ತೆರೆದು ನೋಡ್ಬೇಕು. ನೋಡ್ರಿ, ಒಬ್ಬ ಕುರಿ ಮೇಕೆ ಕಟ್ಟದವ್ರು ನೋಡ್ರಿ, ಆ ಸುಬಬುಲ್ ಎಲ್ಲಾರ ಕಂಡ್ಬಿಟ್ರೆ ಅವ್ರಿಗೆ ಬಂಗಾರ ಇದ್ದಂಗೆ. ನಮಗೆ ಅದು ನಿರ್ಲಕ್ಷ್ಯ, ಬೀಜ ಆಗೋರಿಗೆ ಬಿಟ್ಟು ಹೊಲ ಎಲ್ಲ ಬೀಜ ಮಾಡ್ಕೊಂಡ್ಬಿಡ್ತೀವಿ. ಆದ್ರೆ ಅವರಿಗೆ ಆ ಸೊಪ್ಪು ಮುರಿದು ಬಿಟ್ಟು ನನ್ನ ಕುರಿ ಮೇಕೆ ತಿಂದ್ಬಿಟ್ರೆ ಬಹಳ ಚೆನ್ನಾಗಾಗ್ಬಿಡುತ್ತೆ ಅನ್ನೋ ತರದ್ದು. ಹಂಗಂಗೆ ನಾವೆಲ್ಲ ಕಣ್ಣು ತೆರೆದು ನೋಡಿದ್ರೆ ಎಲ್ಲಾ ಕಡೆನೂ ಹಣ ಇದೆ. ಅದನ್ನ ಕ್ಯಾಶ್ ಮಾಡ್ಕೋಬೇಕು, ಅಂದ್ರೆ ನಮ್ಮ ಜ್ಞಾನನ ಉಪಯೋಗಿಸ್ಕೋಬೇಕು. ಉಪಯೋಗಿಸ್ಕೊಳ್ಳೋದ್ರಿಂದ ಕೃಷಿ ಲಾಭದಾಯಕ ಆಗುತ್ತೆ. ಈಗ ತೆಂಗಿನ ಗರಿನೂ ಸಾಕಷ್ಟು ಉಪಯೋಗ ಇದೆಯಲ್ವಾ? ನಮ್ಮಲ್ಲಿ ಬಿದ್ದು ಕೊಳೆತಾ ಇರುತ್ತೆ, ಆ ಕಾಲಿಗೆ ಕೈಗೆ ಸಿಕ್ತಿರುತ್ತೆ, ಅದ್ ಎತ್ತಕ್ಕದು ಇಲ್ಲ. ನಾವು ಮುಂಚೆ ನೋಡ್ದಂಗೆ ಆ ಮನೆ ಹತ್ರ ಸಗಣಿ ಹಾಕ್ಬಿಟ್ರೆ ಅಜ್ಜ ಅಜ್ಜಿ ಅವ್ರ ಬೇ ಸಗಣಿ ಮುಂಚೆ ಬಾಚ್ಕೊಳ್ಳೋ ಅನ್ನೋದು ಸಗಣಿ ಬಾಚದ್ ನಮಗ್ ಕಲ್ಸಿದ್ರು. ಈಗ ನಮ್ಮ ಮಕ್ಕಳು ಮೊಮ್ಮಕ್ಳು ಸಗಣಿ ತುಳಿದ್ಬಿಟ್ರೆ ಅವನಿಗೆ ಹೊಡಿತೀವಿ ನಾವೀಗ. ಏ ನಿನಗೆ ಗೊತ್ತಾಗಲ್ಲ, ಕಣ್ ಕಾಣಲ್ಲ, ಅದ್ನ ಯಾಕೆ ತುಳ್ದೆ, ಕೆಸರಾಗ ಹಾಕಾಡ್ತೀಯ, ಮಣ್ಣಾಗ ಹಾಕಾಡ್ತೀಯ, ಹಂಗೆ ನಾವು ಅವ್ರನ್ನ ಬೆಳೆಸ್ತಾ ಇದೀವಿ. ಆದ್ರೂ ನಮಗೆ ಕೃಷಿ ಕಾರ್ಮಿಕರ ಕೊರತೆ ಇದೆ, ಅದಿದೆ ಇದಿದೆ. ಆಮೇಲೆ ಈ ಹೆಣ್ಣನ್ನ ನೋಡ್ರಿ, ಒಬ್ಬ ಕೃಷಿಕನಿಗೆ ಹೆಣ್ಣು ಕೊಡಲ್ಲ ಅಂತ ಹೇಳ್ತಾರೆ. ಈಗ ನಮ್ಮನೆಗಿರೋ ಒಂದು ಹೆಣ್ಣನ್ನ ಒಬ್ಬ ಕೃಷಿಕನಿಗೆ ಕೊಡಲ್ಲ. ನಾವು ಕೃಷಿ ನಮಗೆ ಸಾಕಪ್ಪ, ನಮ್ಮ ಮಗಳು ಹೋಗಿ ಇನ್ನೊಂದ್ ಮನೆಯಲ್ಲಿ ಕೃಷಿ ಮಾಡೋದ್ ಬೇಡ ಅಂತ ಅಂದ್ರೆ ಅಲ್ಲಿ ಅಡಿಗೆ ಮಾಡ್ಬೇಕು, ಸಾಕಷ್ಟು ಕೆಲಸ ಇರುತ್ತೆ, ನನ್ ಮಗಳು ಹೋಗಿ ಅಲ್ಲಿ ಕಷ್ಟಪಡೋದ್ ಬೇಡ, ಆ ಬೆಂಗಳೂರಲ್ಲಿ ಯಾವ್ದೋ ಅವನು ಕೆಲಸ ಮಾಡ್ಲಿ, ಅವನಿಗೆ ಕೊಡ್ತೀನಿ, ನನ್ ಮಗಳನ್ನ ಕೊಡಲ್ಲ ಅಂತಾರೆ. ಅವನ್ ಮಗನಿಗೆ ಹೆಣ್ ತರ್ಬೇಕಾರೆ ಏ ಕೃಷಿಕರಿಗೆ ಹೆಣ್ ಸಿಗಲ್ಲ, ಕೃಷಿಕರಿಗೆ ಹೆಣ್ ಸಿಗಲ್ಲ ಅಂತ ನಮ್ಮಲ್ಲೇ ದೋಷಗಳಿದೆ. ಅಂದ್ರೆ ಒಬ್ಬ ಕೃಷಿಕನ ಮನೆಯಲ್ಲೂ ಸಮಸ್ಯೆ ಇದೆ. ಅಂದ್ರೆ ಅವನಿಗೆ ಮೂಗಿನ ನೇರಕ್ಕೆ ಮಾತಾಡ್ತಾನೆ ಕೃಷಿಕ. ಈ ತರ ಎಲ್ಲ ಇರುತ್ತೆ. ಅಂದ್ರೆ ನಾವು ನಮ್ಮ ಸಹಭಾಗಿತ್ವ ಮತ್ತು ಕೃಷಿಯ ಪ್ರಾಧಾನ್ಯತೆಯನ್ನ ಮರ್ತು ಬಿಟ್ಟಿದ್ವಿ. ಎಲ್ಲೋ ಒಂದ್ ಕಡೆ ನನಗೆ ಈ ರೇಡಿಯೋದಲ್ಲೇ ಕೇಳಿರೋಂಥದ್ದು ಅಂದ್ರೆ ಸ್ವಾವಲಂಬಿ ಅಂದ್ರೆ ಮನುಷ್ಯ, ಅದ್ರಗೂ ರೈತ. ರೈತ ಹೆಂಗೆ ಅಂದ್ರೆ ಬೇರೆ ಎಲ್ಲೋ ಯಾರೋ ಮಾಡಿದ್ದನ್ನ ಎಲ್ಲ ಕೊಳ್ಳುಬಾಕತನ ಕಲ್ತು ಬಿಟ್ಟಿದೀವಿ. ಮುಂಚೆ ಏನು ಯಾವ್ದೋ ಉಪ್ಪುನೋ ಬೆಂಕಿ ಕಟ್ಟಿನೋ ಎಣ್ಣೆನೋ ಏನೋ ಸ್ವಲ್ಪ ಸ್ವಲ್ಪ ಪದಾರ್ಥಗಳನ್ನ ಪೇಟೆಯಿಂದ ತಗೊಂಡೋಗ್ತಾ ಇದ್ವಿ. ಇವತ್ತೇನಾಗಿದೆ, ಎಲ್ಲದನ್ನು ನಾವು ಏನೋ ಮುಸ್ಕಿನ್ ಜೋಳ ಮಾರ್ಬಿಡೋದು, ಇಲ್ಲ ಅಡಿಕೆ ಮಾರ್ಬಿಡೋದು, ಪೇಟೆಯಿಂದ ಅಷ್ಟನ್ನು ಲಾರಿ ಒಳಗೆ ಆ ಕಡೆಯಿಂದ ಮೆಕ್ಕೆಜೋಳ ಚೀಲ ಹಾಕೊಂಬರೋದು, ಈ ಕಡೆ ಮನೆಗೆ ಬೇಕಾದ್ರೆ ರೇಷನ್ ತುಂಬಿಕೊಂಡು ಹೋಗೋದು. ಅಂದ್ರೆ ಎಲ್ಲಿ ಬೆಳೆದಿದ್ದಾರೆ, ಯಾರು ಬೆಳೆದಿದ್ದಾರೆ, ಹೇಗ್ ಬೆಳೆದ್ದಾರೆ ಇದೆಲ್ಲ ಗೊತ್ತೇ ಇಲ್ಲ ನಮಗೆ. ಅಂದ್ರೆ ನಮ್ಮ ಅಡಿಗೆ ಮನೆಗೆ ಏನ್ ಬೇಕಾದದ್ದು ನಮ್ಮ ಹಿತ್ತಲಲ್ಲಿರ್ಬೇಕು, ನಮ್ ಜಮೀನಲ್ಲಿರ್ಬೇಕು. ನಮ್ ಕರ್ಬೇವಿನ ಸೊಪ್ಪನು ಕೊತ್ತಂಬರಿ ಸೊಪ್ಪನು ಬೇಗ ಅಲ್ಲಿ ನಮ್ ಹಿತ್ತಲಲ್ಲಿ ತಂದ್ರೆ ಅದ್ರದೊಂದು ರುಚಿನೇ ಬೇರೆ. ಯಾಕೆ ಅಂದ್ರೆ ಯಾವುದೇ ತರಕಾರಿನೇ ಆಗ್ಲಿ, ಯಾವುದೇ ಸೊಪ್ಪು ಆಗ್ಲಿ, ಅದಕ್ಕೆ ಇಂತಿಷ್ಟು ಟೈಮ್ ಅಂತ ಇದೆ. ಆ ಸರ್ಟನ್ ಟೈಮ್ ಕಾಲ ಮಿತಿ ಒಳಗೆ ನಮ್ಮ ಬಾಯಿ ಒಳಗೆ ನಮ್ಮ ಅಡಿಗೆಗೆ ಸೇರೋದ್ರಿಂದ ನಮಗೆ ಬೇಕಾದ ಖನಿಜಾಂಶ ಪೋಷಕಾಂಶಗಳು ಪೌಷ್ಟಿಕವಾಗಿ ಸಿಗುತ್ತೆ. ನಾವೆಲ್ಲಿ ಏನಾಗಿದೆ ಇವತ್ತು, ನಾನು ರೈತರು ಕೆಲವು ನೋಡ್ತೀನಿ, ಅದು ಬಹಳ ಕಡೆ ಬಹಳ ದೂರ ರವಾನೆ ಮಾಡಬೇಕು ಅಂದ್ರೆ ಕೆಲವು ರಾಸಾಯನಿಕ ಮಿಶ್ರಣದ ಜೊತೆಗೆ ಅದನ್ನ ಮುಳುಗಿಸ್ಬಿಟ್ಟು ಅದನ್ನ ರವಾನೆ ಮಾಡ್ತಾರೆ, ಅದು ತಾಜಾತನ ಉಳ್ಕೊಂಡ್ಲಿ ಅಂತ. ಆ ಸೊಪ್ಪಿಗೂ ಸಹಿತ ನೀರಿನ ರಾಸಾಯನಿಕಗಳನ್ನು ಚುಮ್ಬಿದ್ರೆ ತಾಜಾತನ ಕಾಣುತ್ತೆ. ಅಂದ್ರೆ ನಾವು ತಿಂತಾ ಇರೋದೆಲ್ಲ ಪ್ರತಿಯೊಂದೂ ವಿಷ ಆಗ್ಬಿಟ್ಟಿದೆ. ನಾವೇ ಬೆಳ್ಕೊಳೋದ್ರಿಂದ ನಮ್ಮ ಆರೋಗ್ಯ ಆಸ್ಪತ್ರೆಗೆ ಇಡೋದು, ಹಣ ಗಳಿಸೋದು ಬಹಳ ನಮಗೋಸ್ಕರ ಬೆಳ್ಕೊಳೋದನ್ನ ಫಸ್ಟ್ ನಾವು ಕಲಿಬೇಕು ಸರ್. ನಾವು ದೊಡ್ಡ ಮಟ್ಟದಲ್ಲಿ ಆಗಿಲ್ಲ ಅಂದ್ರು ಇದು ಹೇಳಕ್ಕೆಲ್ಲ ಸುಲಭ, ಅಳವಡಿಸ್ಕೊಳೋದು ಕಷ್ಟ. ಅದಕ್ಕೆ ನಮ್ಮ ಹಿತ್ತಲಲ್ಲಿ ಒಂದ್ ಕೈ ತೋಟ ಅಂತ ಇತ್ತಿತ್ತು ಮುಂಚೆ. ಅಂದ್ರೆ ನಮಗೆ ಜಾಗನೂ ಬೇಕಾದಷ್ಟಿತ್ತು. ಅವತ್ತು ಸ್ಕ್ವೇರ್ ಫೀಟ್ ಲೆಕ್ಕನೇ, ಸ್ಕ್ವೇರ್ ಫೀಟ್ ಅಂದ್ರೆ ನಮಗೆ ಗೊತ್ತಿಲ್ಲ. ಇವತ್ತೆಲ್ಲ ಅಳತೆಗೆ ಬಂದ್ಬಿಟ್ಟಿದೆ. ಕಮರ್ಷಿಯಲ್ ಯಾವುದು, ವಾಣಿಜ್ಯದ ಬೆಲೆ ಯಾವುದು, ಅವತ್ತು ಜಮೀನುಗಳನ್ನ ಎಷ್ಟೋ ದಾನ ಮಾಡ್ಬಿಟ್ಟಾರೆ ಯಾರು, ಶಾಲೆಗಳಿಗೆ ಆಮೇಲೆ ದೇವಸ್ಥಾನಗಳಿಗೆ ಜಮೀನ್ ಇಲ್ದ ಅನ್ನೋರಿಗೆ ದಾನವಾಗಿ ಅಜ್ಜ ಮುತ್ತಜ್ಜರ ಕಾಲದಲ್ಲಿ ಮಾಡ್ಕೋಗೋ ತಿನ್ನೋಗೋ ಅನ್ನೋ ತರ ಮಾಡಿದ್ದಾರೆ. ಇವತ್ತೇನಾಗ್ಬಿಟ್ಟಿದೆ, ಈ ಕುಟುಂಬದಲ್ಲೇ ಸಮಸ್ಯೆ ಶುರುವಾಗಿದೆ ಆ ಭೂಮಿಗೋಸ್ಕರ. ಯಾಕೆಂದ್ರೆ ಜನಸಂಖ್ಯೆ ಜಾಸ್ತಿ ಆಗ್ಬಿಟ್ಟು ಅದಕ್ಕೆ ಬೆಲೆ ಜಾಸ್ತಿ ಆಗಿ ಎಲ್ಲದನ್ನು ವಾಣಿಜ್ಯಮಯ ಆಗೋಗ್ಬಿಟ್ಟಿದೆ. ಹಣ ಬೇಕು ಎಲ್ಲರಿಗೂ, ಸ್ವಾರ್ಥ ಜಾಸ್ತಿ ಆಗಿದೆ, ಹಣಮಯ ಜಾಸ್ತಿ ಆಗಿದೆ. ಹಂಗಾಗಿ ನಮ್ಮ ಆರೋಗ್ಯದ ಕಡೆ ನಾವು ಹೆಚ್ಚು ಒಲವು ಕೊಡ್ತಾ ಇಲ್ಲ. ಹಂಗಾಗಿ ಎಲ್ಲರಿಗೂ ಒಂದ್ ಕೈ ತೋಟ ಇದ್ರೆ ಅದನ್ನ ಸ್ವಲ್ಪ ಸ್ವಲ್ಪನೇ ಹೆಚ್ಚಿಸ್ಕೊಂತ ಹೋದ್ರು ಇಮ್ಮಿಡಿಯೇಟ್ ಆಗಿ ಮಾಡೋಕ್ಕಾಗಲ್ಲ. ನಾವು ತಿನ್ನಂತ ಆಹಾರದ ಬಟ್ಟಲು ವಿಷಮುಕ್ತವಾಗಿರೋಂತ ಸಂಖ್ಯೆ ಕಡಿಮೆ ಆಗ್ಬೇಕು. ಈಗ ಒಂದೇ ಸರಿ ಮಾಡೋಕ್ಕಾಗಲ್ಲ ಅದನ್ನ. ನಮ್ಮ ಆಹಾರದ ಬಟ್ಟಲು ಏನಿದೆ ವಿಷದ ಸಂಖ್ಯೆನ ಕಡಿಮೆ ಮಾಡ್ಕಂತ ಬರೋದ್ರಿಂದ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿಗೆ ಹೋಗಿ ನಾವು ಸಿಕ್ಕಾಬಟ್ಟೆ ಗಳಿಸಿರೋಂಥದನ್ನ ದಿವಸಗಳಲ್ಲಿ ಖಾಲಿ ಮಾಡ್ತಾರೆ. ಅದಕ್ಕೆ ನಮ್ಮ ಆರೋಗ್ಯವೇ ಭಾಗ್ಯ. ಅದಕ್ಕೆ ಒಬ್ಬ ರೈತ ಸ್ವಾವಲಂಬಿಯಾಗಿ ಬದುಕೋದ್ರಿಂದ, ನಾವೇ ಬೆಳ್ಕೊಳೋದ್ರಿಂದ, ನಾವು ಹಣ ಎಷ್ಟು ಗಳಿಸ್ವಿ ಅನ್ನೋದಕ್ಕಿಂತ ಆರೋಗ್ಯನ ಎಷ್ಟು ಗುಣಮಟ್ಟದಲ್ಲಿ ಇಟ್ಕೊಂಡಿದೀವಿ ಅನ್ನೋದ್ರಿಂದ ನಮ್ಮ ನಾವೇ ಬೆಳೆಯೋದನ್ನ ಅಭ್ಯಾಸ ಮಾಡ್ಕೋಬೇಕು. ನಾನು ಎಲ್ಲ ರೈತರಿಗೂ ಹೇಳೋದು ಅಷ್ಟೇ, ನಾನು ಅಳವಡಿಸ್ಕೊಳಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ನಾನು ಇಷ್ಟೆಲ್ಲ ಹೇಳೋದ್ರಿಂದ ಪರಿಪೂರ್ಣ ಏನಲ್ಲ, ನಾನು ಆದಷ್ಟು ಅಳವಡಿಸ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ. ಆದಷ್ಟು ನಮ್ಮ ಜಮೀನಲ್ಲೇ ಬೆಳೆಯೋದ್ರಿಂದ ನಮ್ಮ ಆರೋಗ್ಯ ಸುಧಾರಿಸುತ್ತೆ. ನಾವು ಹಣನ ನೆಕ್ಸ್ಟ್, ಆದ್ರೆ ನಮ್ಮ ಆರೋಗ್ಯ ಫಸ್ಟ್. ಅದರಿಂದ ಏನ್ ಮಾಡ್ಬೇಕು, ನಾವು ಆದಷ್ಟು ವಿಷಮುಕ್ತವಾದ ಆಹಾರ ತಿನ್ಬೇಕು ಅಂತಲೇ. ಅಂದ್ರೆ ಇಲ್ಲಿ ರೈತ ಬದಲಾವಣೆ ಆಗ್ಬೇಕು ಅಂತ ಹೇಳ್ತೀರಾ. ಆದಷ್ಟು ಸಹಜ ಕೃಷಿಗೆ, ಸಾವಯವ ಕೃಷಿಗೆ, ನೈಸರ್ಗಿಕ ಕೃಷಿಗೆ ಬರಬೇಕಂತ ಹೇಳ್ತೀರಾ. ಅರಿವಿನ ತಿಳುವಳಿಕೆ, ಅರಿವಿನ ಕೃಷಿ ಮಾಡ್ಬೇಕು. ನಾವು ಹಣದ ಹಿಂದೆ ಹೋಗ್ಬಾರ್ದು. ಎಲ್ಲೆಲ್ಲಿ ನಮ್ಮ ಹಣ, ನಮ್ಮ ಮನಸ್ಸು, ದೇಹ ಎಲ್ಲ ಹಾಳಾಗ್ತಾ ಇದೆ, ಅದನ್ನ ಸರಿಪಡಿಸ್ಕೊಳ್ಳೋಂತದ್ದಾಗ್ಬೇಕು. ಈಗ ನೋಡಿ ನಾಗರಾಜ್ ಅವರೇ, ಈಗ ಸಾಕಷ್ಟು ಕಡೆ ಈಗ ಅಡಿಕೆ ಸಾಕಷ್ಟು ಜಾಸ್ತಿ ಬೆಳೆ ವಿಸ್ತೀರ್ಣ ಆಗ್ತಾ ಇದೆ. ಎಲ್ಲೇ ಸಿಗ್ಲಿ, ಈ ಒಂದು ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಕುರಿ ಗೊಬ್ಬರ ಆಗಿರ್ಬೋದು, ಕೋಳಿ ಗೊಬ್ಬರ ಆಗಿರ್ಬೋದು, ಎಷ್ಟೇ ದುಬಾರಿ ಆದ್ರೂ ಅದು ಕೊಂಡು ತಗೊಂಬಂದು ಈ ಅಡಿಕೆ ಬೆಳೆಗೆ ಹಾಕುವಂತದನ್ನ ನೋಡಿದ್ವಿ. ಆದ್ರೆ ನಮ್ಮ ರೈತರು ಈಗ ತಿನ್ನುವಂತಹ ಬೆಳೆಗಳಿಗೆ, ಈಗ ನಾವೇನು ಪ್ರತಿನಿತ್ಯ ಬೆಳೆಸ್ತೀವೋ ಅಂತ ಒಂದು ಬೆಳೆಗಳಿಗೆ ಯಾರನ್ನು ಹೆಚ್ಚಾಗಿ 80% ಜನ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಕುರಿ ಗೊಬ್ಬರ ಆಗಿರ್ಬೋದು, ಈ ತರ ಹಾಕಲ್ಲ. ಎಂತ ಪರಿಸ್ಥಿತಿ ಬಂದ್ಬಿಟ್ಟಿದಾರಲ್ವಾ ನಮ್ಮ ರೈತರು. ಹೌದು, ಅಂದ್ರೆ ಇದು ಸಮಸ್ಯೆಗಳೆಲ್ಲ ನನಗೆ ಅಲ್ವಾ, ಪ್ರಪಂಚದಲ್ಲಿ ಯಾವ್ದೋ ಭಾಗದಲ್ಲಿ ಬೆಳೀತಾರೆ ಅಡಿಕೆ, ನಮಗೆ ನಮ್ಮ ಪ್ರದೇಶಕ್ಕೆ ಸೀಮಿತ, ಬೇರೆ ಪ್ರದೇಶದಲ್ಲಿ ಬೆಳೆಯಲ್ಲ ಅಂತ ನಾವು ತಿಳ್ಕೊಂತೀವಿ. ಯಾವ ಯಾವ ಜಾಗದಲ್ಲಿ ಅಡಿಕೆ ಬೆಳೆಯಕ್ ಸಾಧ್ಯತೆ ಇಲ್ಲೋ ಆ ಜಾಗದಲ್ಲೂ ಸಹಿತ ಇವತ್ತು ಅಡಿಕೆ ಬೆಳೆಯಕ್ ಶುರು ಮಾಡಿದ್ದಾರೆ. ಇದರಿಂದ ಒಂದೇ ಬೆಳೆ ಹಿಂದೆ ಹೋಗೋದ್ರಿಂದ ಅದು ನಮಗೆ ಭವಿಷ್ಯದಲ್ಲಿ ನಮಗೆ ಮಾರಕ. ಅದು ಹೆಂಗೆ ಅಂದ್ರೆ, ಒಂದು ಬೆಲೆ, ಒಂದು ರೋಗ, ಒಂದು ನೀರು, ಒಂದು ಪ್ರಕೃತಿ, ನಮಗೆ ಇದೆಲ್ಲ ಇದ್ರಲ್ಲಿ ಒಂದು ವ್ಯತ್ಯಾಸ ಆದ್ರೂ ನಾವು 8 ವರ್ಷ 10 ವರ್ಷ ಈಗ ಬೆಳೆಯ ಮಗ ಏನಾರ ಆಗ್ಬಿಟ್ರೆ ನಮ್ಗೆ ಎಷ್ಟು ನೋವಾಗತ್ತಾ, ಅಷ್ಟೇ ನೋವಾಗುತ್ತೆ. ಆಮೇಲೆ ನಾವು ಅದ್ರ ಬಗ್ಗೆ ಸಾಲ ಸೂಲಗಳನ್ನು ಮಾಡ್ಕೊಂಡು ಕಮಿಟ್ಮೆಂಟ್ಗಳನ್ನು ಮಾಡ್ಕೊಂಡ್ಬಿಟ್ಟಿದ್ವಿ. ಈಗ ಅಡಿಕೆ ಇನ್ನೇನು ನನಗೇನು ಮುಂದಿನ ವರ್ಷದಿಂದ 5 ಲಕ್ಷ ಬರುತ್ತೆ, 10 ಲಕ್ಷ ಬರುತ್ತೆ, 50 ಲಕ್ಷ ಬರುತ್ತೆ ಅಂತ ಹೇಳಿ ದುಬಾರಿ ಮದುವೆಗಳು, ದುಬಾರಿ ಮನೆಗಳು, ಇದನ್ನೆಲ್ಲ ಕಟ್ಟಕ್ ಹೊರಟಿದೀವಿ, ಏನೇನೋ ಮಾಡಕ್ ಹೊರಟಿದೀವಿ ಅಂದ್ರೆ ನಮ್ದಿಗೆ ಓವರ್ ಕಾನ್ಫಿಡೆನ್ಸ್. ಹಂಗಾಗಿ ನಮ್ಗೇನಾಗಿದೆ, ಈ ರೀತಿ ತೊಂದರೆಗಳನ್ನ ಮಾಡ್ಕೊಳಕತ್ತಿದೀವಿ. ಅದರಿಂದ ಏನ್ ಮಾಡಿದೇವೆ ನಾವು, ಬಹು ಬೆಳೆ ಪದ್ಧತಿಗಳಿಂದಾಗ ಈಗ ನಾವು ಇದರಿಂದ ಅಲ್ಲ ನಮಗೆ ಅಂತ ಆತಂಕ ಆಗಲ್ಲ. ಆಮೇಲೆ ನಮ್ಮ ಇತಿಮಿತಿಗಳನ್ನು ನಾವು ಅರ್ಥ ಮಾಡ್ಕೊಂಡು ಕೆಲಸ ಮಾಡೋದ್ರಿಂದ ನಾವು ನಷ್ಟಕ್ಕೆ ಅಪಾಯಗಳಿಗೆ ತೊಂದರೆ ಆಗಲ್ಲ ಅಂತ. ಈ ಅಪಾಯಗಳನ್ನ ನಾವು ಫಸ್ಟ್ ನಮ್ಮ ಆರೋಗ್ಯಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಇದನ್ನ ಕೊಟ್ರೆ ನಮ್ಗೆಲ್ಲದನ್ನು ರಿಪೇರಿ ಆಗುತ್ತೆ. ನಮ್ಮ ಬಾಳ ಅದನ್ನು ನಾವು ಆರೋಗ್ಯಕ್ಕೆ ಇವತ್ತು ಬಹಳ ಖರ್ಚು ಮಾಡ್ತಾ ಇರೋದು ನೋಡಿದ್ತೀನಿ. ನಮ್ಮ ಇನ್ನೇನು ಜೀವ ಹೋಗ್ಬಿಡುತ್ತೆ, ಎಲ್ಲೇ ಸಾಲ ಸೂಲ ಆದ್ರೂ ಮಾಡಿ ಅವನ್ನ ಉಳಿಸ್ಕೋಬೇಕು ಅಂತ ಮಾಡ್ತೀವಿ. ನಾವು ಫಸ್ಟೇನೆ ಅರ್ಥ ಮಾಡ್ಕೊಳ್ಳೋದ್ರಿಂದ ಇಂಥ ಸಮಸ್ಯೆಗಳನ್ನ ಕಡಿಮೆ ಮಾಡ್ಕೋಬಹುದು. ಒಟ್ಟಾರೆ ನಿಮ್ಗೆ ಎಷ್ಟೆಕರೆ ಕೃಷಿ ಭೂಮಿ ಇದೆ, ತೆಂಗಿನ ಬೆಳೆ ಜೊತೆಗೆ ಏನೇನ್ ಬೆಳಿತೀರ? ಮತ್ತೆ ತೆಂಗಿನ ಬೆಳೆ ಜೊತೆಗೆ ನಾವು ರಾಗಿ, ರೇಷ್ಮೆ, ಮುಸ್ಕಿನ್ ಜೋಳ ಇದೆಲ್ಲ ಹಾಕಿದೀವಿ. ಎಷ್ಟೆಕರೆ ಇದೆ ಭೂಮಿ ನಿಮಗೆ? ಒಂದ್ ಕಡೆ 8 ಎಕರೆ 31 ಕುಂಟೆ, ಇನ್ನ 2 ಪಾಟು ಒಂದ್ ಕಡೆ 4, ಒಂದ್ ಕಡೆ 3, ಇಷ್ಟಿದೆ ಸರ್. ಈಗ ಸಾಕಷ್ಟು ಕಡೆ ನಾವು ನೋಡಿದ್ವಿ ತೆಂಗನ್ನ ಕಡಿದು ಅಡಿಕೆಯನ್ನ ನಾಟಿ ಮಾಡುವಂತಹ ಒಂದು ಪರಿಸ್ಥಿತಿಯನ್ನು ನಾವು ಸಹ ನೋಡಿದ್ವಿ. ಹೌದಾ? ಈಗ ಅವಾಗ ಅನಿಸ್ಲಿಲ್ಲ ನಿಮಗೆ ಈಗ ತೆಂಗಿದ್ರೆ ಇರ್ಲಪ್ಪ ಅದ್ರ ಜೊತೆಗೆ ಅಡಿಕೆ ಹಾಕ್ಬೇಕು ಅಂತ? ಇಲ್ಲ ಸರ್, ಈಗ ನಾನು ಯಾಕೆ ಇಷ್ಟು ನನ್ನ ಅನುಭವದ ಮಾತು ಹೇಳ್ತಿದ್ದೀನಿ ಅಂದ್ರೆ, ಈಗ 25 ವರ್ಷದ ಅಡಿಕೆ ತೋಟ ನನಗೆ ನೀರಿನ ಅಭಾವದಲ್ಲಿ ಉಣಗೋಯ್ತು ಸರ್. 25 ವರ್ಷದ ಅಡಿಕೆ ತೋಟ ಅಂದ್ರೆ ಇವತ್ತು ನನಗೆ ಒಂದ್ ಕನಿಷ್ಠ ಅಂದ್ರೆ 1.5 ಲಕ್ಷ ಬರ್ತಾ ಇತ್ತು ಅಂತ ಅಡಿಕೆ ತೋಟನ ನಾನು ನೀರಿಲ್ದೆ ಕಳ್ಕೊಂಡಿದ್ದೆ. ಕೈ ಸುಟ್ಕೊಂಡ್ರೆ ಅಡಿಕೆ ಹಾಕಿ ಅಂದ್ರೆ ಇವತ್ತು ಅಡಿಕೆ ಅಂದ್ರೆ ನನಗೆ ಭಯ ಬೀಳೋ ತರ ಆಗ್ಬಿಟ್ಟಿದ್ವಿ. ಈ ತೆನಾಲಿರಾಮನ್ ಬೆಕ್ಕಿದ್ದಂಗ ಆಗ್ಬಿಟ್ಟಿನಿ ನಾನು. ಬೇರೆ ಇರ್ಬೋದು, ಇಲ್ಲ ಬದಲಾವಣೆ ಮಾಡ್ಕೋಬಹುದು, ಎಷ್ಟು ಸರಿ ಒಣಗೋದ್ರು ಮತ್ತೆ ಹಾಕಂತಾರೆ ಇದಾರೆ ನನಗೆ ಗೊತ್ತದು. ನಾನು ಹಂಗ್ ಮಾಡ್ಲಿಲ್ಲ. ಯಾಕೆಂದ್ರೆ ಈಗಾಗ್ಲೇ ನನಗೆ ಈಗ್ಲೇ ವಯಸ್ಸಾಗಿದೆ, ಮತ್ತೆ ನಾನು ಸ್ಟಡಿ ಮಾಡಕ್ ಹೋದ್ರೆ 10 ವರ್ಷ ಬೇಕು. ಇಷ್ಟು ಆದ್ಮೇಲೂ ಮತ್ತೆ ಅಪಾಯಗಳನ್ನು ಎದುರಿಸ್ಬೇಕು. ಆಮೇಲೆ ನನ್ ಮಕ್ಕಳು ಬಂದು ಇದನ್ನ ಮೇಂಟೈನ್ ಮಾಡ್ತಾರೆ ಅಂದ್ರೆ ನನಗೆ ನಂಬಿಕೆ ಇಲ್ಲ. ನನ್ ಮಕ್ಳು ಬಂದ್ರೆ ಆ ವಾಲ್ ಒಂದ್ ತಿರುವ್ರಪ್ಪ ಅಂದ್ರೆ ತಿರುವಲ್ಲವ್ರು, ಅಪ್ಪ ನನಗೆ ಬೇಕಾಗಿಲ್ಲಿದು, ನಿನಗೆ ಇರ್ಲಿ, ನಮಗೇನು ಇಷ್ಟ ಇಲ್ಲಿದು, ನೀನೇ ಮಾಡ್ಕೋನ ತರ ಆಗಿದೆ. ನಮ್ ವಯಸ್ಸಾದ್ಮೇಲೆ ನಾವು ಅದನ್ನ ಮೇಂಟೈನ್ ಮಾಡೋದು ಕಷ್ಟ. ಆಮೇಲೆ ಪ್ರತಿ ಒಂದು ಬೇಸಿಗೆ ಒಂದು ಬಹಳ ಚಾಲೆಂಜಿಂಗ್, ಅದಕ್ಕೆ ಎದುರಿಸೋ ಅಂತ ಒಂದು ಹೋರಾಟ ಅಂತಾರಲ್ಲ ಯುದ್ಧ ಇದ್ದಂಗೆ ಒಂದು ಬೇಸಿಗೆ ಕಳೀತೀವಿ ಅಂದ್ರೆ. ಯಾಕೆ ಅಂದ್ರೆ ನನಗೆ ಗೊತ್ತಿದ್ದಂಗೆ ಯಾವುದೋ ಗುಲ್ಬರ್ಗದಲ್ಲಿ ಬಳ್ಳಾರಿಯಲ್ಲಿ ಇರೋಂತ ಒಂದು ತಾಪಮಾನ ಇವತ್ತು ನಮ್ ಚಿತ್ರದುರ್ಗಕ್ಕೆ ನಾನು ನೋಡೇ ಇಲ್ಲ. ನನಗೆ ಈಗ 53 ವರ್ಷ, 53 ವರ್ಷದಲ್ಲಿ ಈ ಟೆಂಪರೇಚರ್ ಇತ್ತೀಚಿನ ವರ್ಷಗಳಲ್ಲಿ ಪ್ರತಿ ಬಳ್ಳಾರಿ ಗುಲ್ಬರ್ಗದಲ್ಲಿ ಏನೋ ಕೇಳ್ತಾ ಇದ್ವಲ್ಲ, ಆ ಸೆಂಟಿಗ್ರೇಡ್ ಅನ್ನ ತಾಪಮಾನ ನೋಡಿರೋದು ನಾನೀಗ. ಯಾಕೆ ಅಂದ್ರೆ ಒಂದು ವಿಜ್ಞಾನಿಗಳಿಗೆ ಎಲ್ಲರಿಗೂ ಗೊತ್ತು, ಒಂದು ತಾಪಮಾನಕ್ಕೆ ಒಂದು ಗರ್ಭ ನಿಲ್ಲುತ್ತೆ, ಅದಕ್ಕಿಂತ ಗರಿಷ್ಠ ಮಟ್ಟಕ್ಕೆ ಹೋದ್ರೆ ಆ ಗರ್ಭಪಾತ ಆಗುತ್ತೆ. ಅಂದ್ರೆ ನೀವು ನೋಡ್ರಿ, ನೀವು ಕೆಳಗೆ ಗದ್ದೆ ತರ ನೀರ್ ನಿಲ್ಸಿದ್ರು ನಮ್ಮ ಅಡಿಕೆ ತೋಟಕ್ಕೆ, ಆ ಬೇಸಿಗೆಯಲ್ಲಿ ಇರೋಂತ ಒಂಬಳೆ ಏನಿದೆ ಅದು ಗರ್ಭಪಾತ ಆಗುತ್ತೆ. 4 ಒಂಬಳೆ ಬಿಡ್ತವೇನ್ರಿ ವರ್ಷಕ್ಕೆ, 4 ಬಿಡ್ಬೋದು, 6 ಬಿಡ್ಬೋದು. ಆದ್ರೆ ಆ ಬೇಸಿಗೆಯಲ್ಲಿ ಆ ಸರ್ಟನ್ ಆ ತಾಪಮಾನಕ್ಕೆ ಸಿಕ್ಕಂತ ಒಂಬಳೆ ಏನಿದೆ ಅದು ನಮ್ಗೇನಂದ್ರು ಕಾಳುಗಟ್ಟಲ್ಲ, ಅಂದ್ರೆ ಕಾಯಿಗಟ್ಟಲ್ಲ, ಅಡಿಕೆ ಬಿಡಲ್ಲ. ಅದು ಅದ್ ಮಳೆ ಮುಂಗಾರು ಮಳೆ ನಂತರ ಬರುತ್ತಲ್ಲ ಅದು ಅಡಿಕೆ ಫಲ ಕಟ್ಟುತ್ತೆ. ಅದಕ್ಕೆ ನಮಗೆ ಇಳುವರಿಯಲ್ಲಿ ಕುಂಠಿತ. ಪ್ರತಿ ವರ್ಷ 100 ಕ್ವಿಂಟಲ್ ಅಡಿಕೆ ಬೆಳೀತಿರೋರು 50 ಕ್ವಿಂಟಲ್ 25 ಕ್ವಿಂಟಲ್ ಬಂದಾರೆ. ಕಾರಣ ಏನು ಅಂದ್ರೆ ನಮ್ಮ ಅತಿಯಾದ ಹೆಚ್ಚಿನ ತಾಪಮಾನ. ಆ ತಾಪಮಾನಕ್ಕೋಸ್ಕರನೇ ನಮಗೆ ಅಲ್ಲಿ ನಾವು ಎಷ್ಟೇ ನೀರನ್ನು ಕಟ್ಟಿದ್ರು ಸಹಿತ ಅದು ನಿಲ್ತಾ ಇಲ್ಲ. ಅದಕ್ಕೆ ನಮಗೆ ಈ ತಾಪಮಾನ ಹೆಚ್ಚಿಗೆ ಇರೋದ್ರಿಂದ, ನಮಗೆ ಪ್ರಕೃತಿ ಸಹಕರಿಸಲಿಲ್ಲದ್ರಿಂದ ನಾವು ಬಹಳ ಬೆಳೆಗಳನ್ನ ನಷ್ಟ ಮಾಡ್ಕೊಂತಿರೋದ್ರು. ಅದನ್ನ ನಮಗೆ ಈ ತರ ಸೂಕ್ಷ್ಮ ವಿಷಯಗಳನ್ನ ನಮ್ ಗಮನಕ್ಕೆ ತಗೊಂಡ್ರೆ ನಾವು ಅಡಿಕೆಗೆ ಸೀಮಿತವಾಗಲ್ಲ. ಆ ಬೇಸಿಗೆಯನ್ನು ಎದುರಿಸುವಂತದ್ದು ಕಡಿಮೆ ನೀರನ್ನು ಬೇಡ ಅಂತ ಪದಾರ್ಥಗಳನ್ನ ಕಡೆ ಮತ್ತೆ ನಾವು ಹಿಂದಿನ ಪದ್ಧತಿ ಏನಿದೆ ಆ ಪದ್ಧತಿಗೆ ಹೋದ್ರೆ, ಈಗಾಗಲೇ ನೋಡಿ ರಾಗಿ ಸಿರಿಧಾನ್ಯಗಳು ಆಮೇಲೆ ಸಾವಯವ ಆರ್ಗ್ಯಾನಿಕ್ಕು ಈ ತರ ಎಲ್ಲ ಟ್ರೆಂಡ್ ಹೊರಟಿದೆ. ಈಗ ನೋಡ್ರಿ ನನಗೆ ಗೊತ್ತಿದ್ದಂಗೆ ಮಿಲೆಟ್ಸ್ ಅನ್ನ ಈಗ ಕಂಪನಿಗಳವರಿಗೆ ಹೋಗ್ಬಿಟ್ಟಿದೆ. ಈಗ ಇಂಟರ್ನ್ಯಾಷನಲ್ ಲೆವೆಲ್ ದೊಡ್ಡ ದೊಡ್ಡ ಈಗ ಕಂಪನಿಗಳು ಆ ಮಿಲೆಟ್ಸ್ ಅನ್ನ ಅದರದೇ ಒಂದು ಟ್ರೆಂಡ್. ಈಗ ಆ ಬೆಂಗಳೂರು ಅಂತ ಪ್ರದೇಶದಾಗ ಯಾವ್ದಾರ ಈ ಕೃಷಿ ಮೇಳ ಅಂತದ್ರಲ್ಲೆಲ್ಲ ನಮ್ಮ ನವಣಕ್ಕಿಗಳನ್ನೇ ತಾಂಡೋದ್ರೆ ನಾವ್ ಎಷ್ಟೇ ಬೆಲೆ ಹೇಳಿದ್ರು 200 ರೂಪಾಯಿ 400 ರೂಪಾಯಿ ಹೇಳಿ ಕಣ್ಣು ಮುಚ್ಕಣಿ ತೆರೆಯೋದ್ರಾಗೆ ನಮ್ಮ ಸಿರಿಧಾನ್ಯಗಳು ಇರೋದೇ ಇಲ್ಲ. ಅಷ್ಟು ಬೇಡಿಕೆ ಅಷ್ಟು ತಿಳುವಳಿಕೆ ಇದೆ, ಮಾಡೋರು ಯಾರು ಇಲ್ಲ. ಅದಕ್ಕೆ ಈಗ ಬಹಳ ಜನ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಇರ್ಬೋದು, ಅವರಿಗೋಸ್ಕರನೇ ಅವ್ರ ಭೂಮಿಗಳನ್ನು ರೆಡಿ ಮಾಡ್ಕೊಂಡು ಬೆಳೆಯೋ ತರ ಆಗಿದ್ದಾರೆ. ಅಂದ್ರೆ ನಾವು ಒಳ್ಳೆ ಆಹಾರನ ತಿನ್ಬೇಕು ಅಂತ ಅವ್ರು ಹೊರಟಿದ್ದಾರೆ. ನಮ್ಮ ರೈತರು ನಾವು ಒಳ್ಳೇದನ್ನು ಮಾರಿ ಈ ಉಳುಕ ಸೀರ್ಲು ಅಂತ ಗುಣಮಟ್ಟವಿಲ್ಲದನ್ನ ನಾವು ಒಳ್ಳೇದನ್ನು ಮಾರುಕಟ್ಟೆ ಮಾರೋದು ಅಂತ ಇಂಥದನ್ನ ನಾವು ತಿನ್ನೋದು ಅಂತ ತಿಂದ ಮನುಷ್ಯ ಹೆಂಗಾಗ್ತಾನೆ? ನಾವು ದೃಢವಾಗಿ ಕೆಲಸ ಮಾಡಕ್ಕಾಗತ್ತಾ? ನಾವು ಅದ್ರದ್ದು ಆಸ್ಪತ್ರೆಗೆ ಮತ್ತೆ ನಾವು ರೋಗಿಗಳಾಗಿ ಹೋಗೋದು. ಇದನ್ನೆಲ್ಲ ಸರಿಪಡಿಸ್ಕೋಬೇಕು. ಈಗ ನೀವು ಕಡಿಮೆ ನೀರಿನಲ್ಲಿ ಬೆಳೆಯಬಹುದು ಅಂತೇಳಿ ರೇಷ್ಮೆ ಕೃಷಿಯನ್ನ ಮಾಡ್ತಾ ಇದ್ವಿ ಅಂತ ಹೇಳಿದ್ರ, ರೇಷ್ಮೆಯಲ್ಲಿ ಯಾವ ರೀತಿ ನೀವು ಒಂದು ಸಕ್ಸಸ್ ಕಂಡಿದ್ದೀರಾ? ರೇಷ್ಮೆಯಲ್ಲಿ ಈಗ ಅಲ್ಲಿ ಬೇಸಿಗೆಯಲ್ಲಿ ಮುಚ್ಚಿಗೆ ಅಂತ ಮಾಡ್ದದು. ಅಂದ್ರೆ ನಮ್ಮ ತೋಟದಲ್ಲಿ ಇರೋಂತ ಕಸನ ನಡುವೆ ಬೀದಿಗಳಿಗೆ ಹಾಕೋದು. ಒಂದು ಬೀದಿನ ಅಲ್ಲಿ ಬೇಸಾಯ ಹೊಡೆಯಕ್ ಬಿಟ್ಕೊಳ್ಳೋದು, ಒಂದು ಬೀದಿಗೆ ಮುಚ್ಚೋದು. ಈ ತರ ಮಾಡೋದ್ರಿಂದ ಏನಾಗುತ್ತೆ, ಮುಚ್ಚಿಗೆ ಇರೋದನ್ನ ತೇವಾಂಶನ ಕಾಪಾಡ್ಕೊಳತ್ತಿ. ಅಂದ್ರೆ ಬೇಸಿಗೆಯಲ್ಲಿ ಒಂದ್ ಸ್ವಲ್ಪ ಕಲ್ಟಿವೇಷನ್ ಅಂದ್ರೆ ಬೇಸಾಯನ ಪದ್ಧತಿನ ಕಡಿಮೆ ಮಾಡ್ಕೊಳ್ಳೋದೇ ಉತ್ತಮ. ಯಾಕೆಂದ್ರೆ ನಾವು ನೀರನ್ನು ಒದಗಿಸಕ್ಕಾಗಲ್ಲ, ಬೇರ್ ಕಟ್ ಆದ್ರೆ ಮತ್ತೆ ಅದು ಡೆವಲಪ್ ಆಗಲ್ಲ. ಅದಕ್ಕೆ ಅದು ನೋಡ್ಕೊಂಡೆ ನಾವು ಆದಷ್ಟು ಬೇಸಾಯ ಮಾಡ್ದಂಗೆ ಆದಷ್ಟು ಕಡಿಮೆ ನೀರಲ್ಲಿ ಮಾಡೋ ಅಂತ ತಂತ್ರಗಳು ಈಗ ಬೇಕಾದಷ್ಟು ಬಂದಿದೆ. ನೀರನ್ನ ಕಡಿಮೆ ಇದರಲ್ಲಿ ಡ್ರಿಪ್ ಬಂತು, ಕೆಲವು ಇಸ್ರೇಲ್ ಪದ್ಧತಿ ಅದು ಇದು ಏನೋ ಹೇಳ್ತಿದ್ದಾರೆ. ಇನ್ನು ನಮ್ಮಲ್ಲಿ ಅಳವಡಿಕೆ ಆಗಿಲ್ಲ, ಇನ್ನು ನಾವೇನು ನೀರನ್ನು ಹೆಚ್ಚಿಗೆ ಬಳ್ಕೊಳ ಪದ್ಧತಿನೇ ಇದೆ. ಇನ್ನು ಅದನ್ನೆಲ್ಲ ತಿಳ್ಕೊಂಡು ಮಾಡೋದ್ರಿಂದ ಚೆನ್ನಾಗಿದೆ. ಆ ಕಡಿಮೆ ನೀರಲ್ಲಿ ಬೆಳೆಯುವಂತದ್ದನ್ನ ಹವಾಮಾನನು ಸಹಿತ ತಂಪಾಗಿಡಂತದ್ದನ್ನು ಕೃತಕವಾಗಿ ಮಾಡೋಂಥದ್ದು ಅದು ಆ ಪದ್ಧತಿಗಳು ಎಲ್ಲ ಬಂದಿದೆ. ಅಂತ ಸೂಕ್ಷ್ಮಗಳನ್ನು ಕೆಲವು ತಿಳ್ಕೊಳ್ಳೋದ್ರಿಂದ ನಾವು ಸಕ್ಸಸ್ ಆಗ್ಬಹುದು ಅನ್ಸುತ್ತೆ. ಈಗ ರೇಷ್ಮೆ ಬೆಳೆ ಲಾಭದಾಯಕ ಬೆಳೆ ಅಂತೀರಾ? ಈಗ ಲಾಭದಾಯಕ ಸರ್, ಅಲ್ಲೂ ಕೆಲವು ಸೂಕ್ಷ್ಮಗಳಿದೆ. ಅಂದ್ರೆ ಬೇಸಿಗೆಯಲ್ಲಿ ಆ ರೇಷ್ಮೆ ಹುಳುನು ಅದನ್ನು ತೀ ಆದ ಬೇಸಿಗೆನ ಸಹಿಸಲ್ಲ. ಆವಾಗ ನಾವು ಥರ್ಮಾಕೋಲ್ಗಳನ್ನ ಯೂಸ್ ಮಾಡ್ತೀವಿ, ಆಮೇಲೆ ಮನೆ ಸುತ್ತ ಗಿಡ ಮರಗಳನ್ನ ಮಾಡ್ತೀವಿ, ಮೇಲ್ಛಾವಣೆ ಮೇಲೆ ಶೇಡ್ ನಟ್ಸ್ ಎಲ್ಲ ಹಾಕ್ತಿವಿ. ಆಮೇಲೆ ಒಂದು ಪೇಂಟ್ ಬರುತ್ತೆ, ನಾವು ಬಂಡೆ ಮೇಲೆ ಕಾಲಿಟ್ರೆ ಕಾಲ್ ಸುಡ್ತಾ ಇರುತ್ತೆ. ಆ ಬಿಳಿ ಪೇಂಟ್ ಮೇಲೆ ಓಡಾಡ್ರಿ ನೀವು, ಕಾಲ್ ಸುಡಲ್ಲ. ಅದೇ ಕಾನ್ಸೆಪ್ಟ್ ನಮ್ಮ ಮೇಲ್ಛಾವಣೆಗೆ ಬರುತ್ತೆ, ರೇಷ್ಮೆ ಮೇಲ್ಛಾವಣಿಗೆ. ಅದೊಂದು ಬಿಳಿ ಬಣ್ಣನ ಹೊಡೆಯೋದ್ರಿಂದ ಆ ತಂಪಾಗಿರುತ್ತೆ, ಅಂದ್ರೆ ವಾತಾವರಣ ತಂಪು ಗಿಡ ಅಂತ ಶಕ್ತಿ ಇದೆ. ಆ ತರ ಎಲ್ಲ ಟೆಕ್ನಿಕ್ಸ್ ಅನ್ನ ಅವನಿಗೂ ಚಾಲೆಂಜಿಂಗ್ ಬರುತ್ತೆ. ಈ ತರ ಚಾಲೆಂಜ್ಗಳನ್ನ ಆ ಸಮಯಕ್ಕೆ ಸರಿಯಾಗಿ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ಫಾಗರ್ ಅಂತ ಬರುತ್ತೆ. ಈ ಮದುವೆ ಮನೆಗಳಲ್ಲಿ ನಾವು ಮುಂಚೆ ಎಲ್ಲ ಇರೋದು ಒಳಗೆ ಹೋಗ್ತಾ ಸಿಂಚನ, ಆ ನೀರಿನ ಸಿಂಚನ ಇರುತ್ತೆ, ಆ ಮನೆ ಸುತ್ತ ಸಿಂಚನ ಹಾಕೋಣದ್ರಿಂದ ಆ ಕಿಟಕಿಯಲ್ಲಿ ಮರಳು ಹಾಕ್ಬಿಟ್ಟು ಕೆಲವು ರಾಗಿ ಕಾಳು ಈ ತರ ಆಗೋದ್ರಿಂದ ರಾಗಿ ಬೆಳೆಯುತ್ತೆ. ಗಾಳಿ ಬೀಸಿದಾಗ ಆ ಮರಳಲ್ಲಿರೋ ತೇವಾಂಶ ಮತ್ತು ಆ ರಾಗಿ ಇದರಲ್ಲಿರೋದು ಆ ವಾತಾವರಣನ ರೇಷ್ಮೆ ಹುಳು ಬೇಕಾದ ತಂಪು ಮಾಡುತ್ತೆ. ಆವಾಗ ಅದಕ್ಕೂ ಒಂದು ಅದನ್ನು ನಮ್ಮಂಗೆ ಸೇಮ್, ಮನುಷ್ಯ ಹೆಂಗೆ ನಾವು ಸಹಿಸಕ್ಕಾಗಲ್ಲ ಅದನ್ನು ಅಷ್ಟೇ. ಅದಕ್ಕೆ ಅದಕ್ಕೆ ಪ್ರತಿಕೂಲವಾದ ವಾತಾವರಣ ಇದ್ರೆ ನಾವು ಅದನ್ನು ಮಾಡ್ಕೋಬಹುದು ಸರ್. ಈ ತರ ಎಲ್ಲ ನಮಗೆ ಗೊತ್ತಿರೋ ಬೆಳೆ ಆಗಿರೋದ್ರಿಂದ ರೇಷ್ಮೆ ಲಾಭದಾಯಕವಾಗಿ ಮಾಡ್ತಾ ಇದೆ. ಈಗ ವರ್ಷದಲ್ಲಿ ಎಷ್ಟು ಬೆಳೆ ಬೆಳೀತೀರ ರೇಷ್ಮೆ? ವರ್ಷದಲ್ಲಿ 4 ಬೆಳೆ ಸರ್, ಮುಂಚೆ 8 ಬೆಳೆ ಮಾಡ್ತಾ ಇದ್ವಿ. ಈಗ ಏನಕ್ಕೆ ಅಂದ್ರೆ ಒಂದ್ ಸ್ವಲ್ಪ ಈ ಕಾರ್ಮಿಕರ ಕೊರತೆ ಆಗಿರೋದ್ರಿಂದ ನಾವು ಮನೆಯವರೇ ಕೆಲಸ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಬೇಡ ಇದನ್ನ, ಮತ್ತೆ ಇದು ತಂಪಾನ ಒತ್ತಲ್ಲಿ ಮಾಡೋದು, ಡೈಲಿ ಕೆಲಸ ಇರಲ್ಲ ಇದು. ಬೆಳಿಗ್ಗೆ ಮತ್ತು ಸಂಜೆ ತಂಪಾದ ವಾತಾವರಣದಲ್ಲಿ ಕೆಲಸ ಮಾಡ್ಕೊಂತದ್ದು, ಆ ಸಮಯದಲ್ಲಿ ಮಾಡ್ಕೊಳ್ಳೋದು ಅಂತ ಹೇಳಿ ನಾವು ಈಗ ಡಿಪೆಂಡಿಂಗ್ ಆಗ್ಬಾರ್ದು, ನಮಗೂ ತೊಂದರೆ ಆಗ್ಬಾರ್ದು, ಆತಂಕ ಆಗ್ಬಾರ್ದು. ಅದಕ್ಕೋಸ್ಕರ ನಾವು ಚಿಕ್ಕದಾಗಿ ಮಾಡ್ಕೊಂಡಿರೋದ್ರಿಂದ ವರ್ಷದಲ್ಲಿ 4 ಬೆಳೆ ಮಾಡ್ತೀವಿ. ಮುಂಚೆ ಆದ್ರೆ 8 ಬೆಳೆ ಆಗೋದು, ಅಂದ್ರೆ 3 ತಿಂಗಳಿಗೆ 2 ಬೆಳೆ ಬರೋದು. ಈ ತರ ಈಗೇನಾಗಿದೆ, ವರ್ಷದಲ್ಲಿ 4 ಅಥವಾ 5 ಬೆಳೆ ಅಷ್ಟೇ ಮಾಡ್ತೀವಿ. ಈಗ ಗುಣಮಟ್ಟದ ಗೂಡನ್ನು ಬೆಳೀತೀರಾ ನೀವು? ಹೌದು ಸರ್, ಹೌದು. ಗುಣಮಟ್ಟದ ಗೂಡು ಅಂದ್ರೆ ಫಸ್ಟ್ ನಮ್ಮ ಲೀಫ್ ಕ್ವಾಲಿಟಿ, ನಮ್ಮ ಎಲೆ ಎಷ್ಟು ಚೆನ್ನಾಗಿದೆ ಅನ್ನೋದ್ರ ಮೇಲೆ ಈಗ ನಾವ್ ಹೇಳಿದಂಗೆ ಮಣ್ಣು ಪರೀಕ್ಷೆ, ಆಮೇಲೆ ಈಗ ನಾವು ಸೂಕ್ಷ್ಮಾಣುಜೀವಿಗಳು, ಲಘು ಪೋಷಕಾಂಶಗಳು, ಸೂಕ್ಷ್ಮ ಪೋಷ್ಮ ಇವನ್ನೆಲ್ಲದನ್ನು ಗಮನದಲ್ಲಿಟ್ಟು ನಾವು 6 ತಿಂಗಳಿಗೆ ವರ್ಷಕ್ಕೆ ಒಂದೊಂದ್ಸರಿ ಕೊಡೋದ್ರಿಂದ, ಮತ್ತೆ ದನಿನ ಗೊಬ್ಬರ, ಸಿರೆಲೆ ಗೊಬ್ಬರ ಈ ತರ ಕೊಡೋದ್ರಿಂದ ಗುಣಮಟ್ಟ, ರೇಷ್ಮೆ ಸೊಪ್ಪಲ್ಲಿ ಗುಣಮಟ್ಟ ಇದ್ರೇನೆ ಈ ಚಳಿನೇ ಅಥವಾ ಬೇಸಿಗೆ ಆಗಲಿ ಸಹಿಸ್ಕೊಳ್ಳುತ್ತದೆ. ಇಲ್ಲಾಂದ್ರೆ ಹಾಕಿದ ತಕ್ಷಣನೆ ಮುದುರ್ಕೊಂಡ್ಬಿಡುತ್ತೆ. ಹುಳು ತಿನ್ನೋದ್ಕಿಂತ ಮುಂಚೆನೆ ವಾತಾವರಣದಲ್ಲಿ ಗಾಳಿಗೇನೆ ಅದು ಬಾಡೋಗ್ಬಿಡುತ್ತೆ. ಅವು ಹುಳಿಗೆ ಲಭ್ಯತೆನೆ ಸಿಗಲ್ಲ. ಅದು ಲಭ್ಯತೆ ಬೇಕು ಅಂದ್ರೆ ಆ ಸೊಪ್ಪಲ್ಲಿ ತಾಕತ್ತಿರ್ಬೇಕು. ಆ ಸೊಪ್ಪು ತಾಕತ್ತಿದ್ರೆ ನಮ್ ರೇಷ್ಮೆ ಗೂಡು ತಾಕತ್ತು. ಇವತ್ತು ಬೆಲೆನೂ ಚೆನ್ನಾಗಿದೆ ಸರ್. ಇವತ್ತು ಕನಿಷ್ಠ ಮೊನ್ನೆ 700-900 ರೂಪಾಯಿವರೆಗೂ ಇದೆ. ಈ ಬೆಲೆ ಇದ್ರೆ ರೈತ ರೇಷ್ಮೆ ಒಳ್ಳೆ ಲಾಭದಾಯಕ. ಕೆಲವು ಭಾಗದಲ್ಲಿ ಈಗ ಬಹಳ ಅಗರಬೊಮ್ಮನಹಳ್ಳಿ ಆ ಕಡೆ ಸುತ್ತಮುತ್ತ ಇದು ಒಂದು ವಾಣಿಜ್ಯ ಬೆಳೆಯಾಗಿ ಇದಾಗಿದೆ. ಅವರು ಅಡಿಕೆ ಮಾಡ್ತಾ ಇಲ್ಲ, ರೇಷ್ಮೆ ಮಾಡ್ತಾ ಇದ್ದಾರೆ. ಆ ಕಡೆ ಭಾಗದವ್ರದೇ ರೇಷ್ಮೆ ಹೆಚ್ಚಿನದಾಗಿ ಬೆಳೀತಾ ಇದಾರೆ, ಅವ್ರು ಲಾಭದಾಯಕ ಆಗಿದೆ. ಕೆಲವು ಸೂಕ್ಷ್ಮಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ನಮಗೆ ಒಳ್ಳೆ ಬೀಜಗಳು ಅಂದ್ರೆ ಮೊಟ್ಟೆ ಹುಳುಗಳು ಒಳ್ಳೆ ಸಿಗಬೇಕು. ಆಮೇಲೆ ಹವಾಮಾನಕ್ಕೆ ಸರಿಯಾಗಿ ಕೆಲವು ಬದಲಾವಣೆಗಳನ್ನು ಮಾಡ್ಕೋಬೇಕು. ಇವು ಮಾಡ್ಕೊಳ್ಳೋದ್ರಿಂದ ನಮ್ಮ ರೇಷ್ಮೆ ಕೃಷಿ ಲಾಭದಾಯಕ ಆಗುತ್ತೆ. ಅಡಿಕೆಗಿಂತ ಉತ್ತಮ ಬೆಳೆ ರೇಷ್ಮೆ ಅಂತ ಹೇಳ್ತೀರ. ಈಗ ಅಡಿಕೆ ಅಂತಂದ್ರೆ ಯಾವಾಗ್ಲೂ ನೀರ್ ಬೇಕಾಗುತ್ತಲ್ಲ ಸರ್. ಈಗ ಎಲ್ಲರೂ ಅಡಿಕೆ ಬೆಳೀತಿದ್ದಾರೆ ಅಂತ ನಾವು ಬೆಳಿಲಿ, ಲಿಮಿಟೆಡ್ ಅಂದ್ರೆ ನಮ್ಮ ಇತಿ ಮಿತಿಗಳಲ್ಲಿ. ಈಗ ನಾವು ಬಹಳ 10 ಎಕರೆನೂ ಇದ್ರೆ 10 ಎಕರೆನೂ ಅಡಿಕೆ ಮಾಡೋದು ಬೇಡ. ಆ ಬೇಸಿಗೆನ ಎದುರಿಸೋ ಶಕ್ತಿ ನನ್ನ ಸಾಮರ್ಥ್ಯ ಏನಿದೆ, ಟ್ಯಾಂಕರ್ ಇಟ್ಟು ಹೊಡಿತೀನೋ ಇಲ್ಲ ಬೋರ್ವೆಲ್ ಇಂದ ಬೇರೆ ಕಡೆಯಿಂದ ತಂದು ಮಾಡ್ತೀನೋ ನೋಡ್ರಿ. ಆ ಟೈಮಲ್ಲಿ ಒಣಗ ಟೈಮಲ್ಲಿ ಉಳಿಸ್ಕೊಂಡವ್ರಿಗೆ ಇವತ್ತು ಲಾಭದಾಯಕ ಆಗಿದೆ ಅಂದ್ರೆ ಅವ್ರು ಏನೋ ಅವ್ರ ಚಾಲೆಂಜಿಂಗ್. ಅದು ಈ ವರ್ಷ ನನಗೆ 2 ವರ್ಷ ಬೆಳೆ ಸಿಗಲಿದ್ರು ಪರವಾಗಿಲ್ಲಪ್ಪ, ತೋಟ ಉಳಿದ್ರೆ ನನಗೆ 100,000 ಬೆಲೆ ಆ ಅಡಿಕೆಯಿಂದ ದುಡ್ಡು ಸಿಗುತ್ತೆ ಅನ್ನೋ ತರ ಅದನ್ನ ಎದುರಿಸುವಂತ ಸಾಮರ್ಥ್ಯದ ಮೇಲೆ ಡಿಪೆಂಡ್. ಬಹಳ ಮಾಡ್ಕೊಳ್ಳೋದ್ಕಿಂತ 1 ಎಕರೆ 2 ಎಕರೆ 1 ಎಕರೆಗೆ 500-600 ಬೀಳುತ್ತೆ. 2 ಎಕರೆ ಇಟ್ಕೊಂಡ್ಬಿಟ್ರೆ 1,200 ಗಿಡ ಸಾಕಾಗುತ್ತೆ. ನಾವು ಒಂದೇ ಬೆಳೆಗೆ ಮಾಡೋದು ಬೇಡ. 1-2 ಎಕರೆ ಮಾಡ್ಕೊಳ್ಳೋದು, ಇನ್ನೊಂದು 8 ಎಕರೆ ಬೇರೆ ಬೆಳೆಗಳನ್ನು ಮಾಡ್ಕೊಳ್ಳೋದು. ರೇಷ್ಮೆ ಅಂದ್ರೆ ರೇಷ್ಮೆನೂ ಅಲ್ಲ, ರೇಷ್ಮೆ ಜೊತೆಗೆ ಬೇರೆ ಬೇರೆ ಬೆಳೆಗಳನ್ನು ಮಾಡ್ಕೋಬಹುದು. ಬೇಕಾದಷ್ಟು ಬೆಳೆಗಳಿದೆ ಈಗ ಮಾರುಕಟ್ಟೆಯಲ್ಲಿ, ಬೆಲೆ ಇರೋಂಥದ್ದು ಬೆಳೆ ಅಂತದ್ದು ಬೇಕಾದಷ್ಟು ಇದೆ, ಬೆಳಿಬಹುದು ಸರ್. ಇಷ್ಟೆಲ್ಲ ಈ ಕೃಷಿ ಬೆಳೆಗಳನ್ನ ಬೆಳೀತಾ ಇದ್ರ ಜೊತೆಗೆ ಈ ಒಂದು ಪೇಪರ್ ತಟ್ಟೆ ಅಂತ ಹೇಳಿ ಯಾಕೆ ನೀವು ಮಾಡ್ಲಿಕ್ಕೆ ಮುಂದೆ ಬಂದ್ರ? ಅದೇ ಸರ್, ಏನಾಗಿದೆ ಅವಾಗ ನಾನು ದನ ಕರುಗಳು ಅಡಿಕೆ ತೋಟ ಎಲ್ಲ ಇದ್ದಾಗ ನಾನು ಕೃಷಿಗೆ ವೆನಿಲಾ ಅಂತ ಎಲ್ಲ ಮಾಡಿದೆ, ಸಿಕ್ಕಾಬಟ್ಟೆ ಇನ್ವೆಸ್ಟ್ ಮಾಡಿದೆ. ಆಮೇಲೆ ನನಗೆ ಒಂದೇ ಸರಿ ಆತಂಕ ಆಗಿದ್ದೆ ಅಂದ್ರೆ ದನಗಳಿಗೆ ಸಹಿತ ನಮ್ಮ ಬೋರ್ವೆಲ್ ಅಲ್ಲಿ ನೀರಿಲ್ಲ, ಒಂದ್ ಡ್ರಾಪ್ ಇಲ್ಲ, ಊರಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಇಂಥ ಬರಗಾಲ ಸನ್ನಿವೇಶ. ಆ ಸಮಯದಲ್ಲಿ ನಾನು ದನಗಳಿಗೂ ಸಹಿತ ಊರಿಂದ ಸರ್ಕಾರದವರು ಪಂಚಾಯತಿಯವರು ನೀರ್ ಬಿಡ್ತಾರಲ್ಲ, ಆ ನೀರನ್ನ ಬೈಕಲ್ಲಿ ಕಟ್ಕೊಂಡು ಹೋಗಿ ದನಗಳಿಗೆ ನೀರ್ ಕುಡ್ಸ ಅಂತ ಪ್ರಮೇಯ ಬಂತು. ಕೆಲವರೆಲ್ಲ ಟ್ಯಾಂಕರು ಬೋರ್ವೆಲ್ಲು ಅಂತ ಏನೋ ಟ್ರೈ ಮಾಡ್ತಿದ್ರು. ನನಗೇನೋ ಅನಿಸ್ತು ಇದು ಹುಚ್ಚಾಟ, ಪ್ರಕೃತಿನೇ ಮುನಿಸ್ಕೊಂಡಾಗ ನಾನೇನೋ ಪ್ರಯತ್ನ ಮಾಡಕ್ಕೋಗಿ ಇರೋ ಈಗಲೇ ಹಣ್ಣುಗಾಗಿ ನೀರ್ಗಾಗಿ ಸಾಲ ಮಾಡ್ಕೊಂಬಿಟ್ಟಿನಿ, ಮತ್ತೂ ಸಾಲಗಾರ ಆಗ್ಬಿಡ್ತೀನಿ, ಇದ್ರ ಬೇಡ ಕೈ ಬಿಡದೆ ಒಳ್ಳೇದು ಅಂತ ಹೇಳಿ ನಾನು ನಿರ್ಧಾರಕ್ಕೆ ಬಂದ್ಬಿಟ್ಟು ಆಮೇಲೆ ಎಲ್ಲೋ ಬೆಂಗಳೂರಿಗೆ ಅಂತ ಹೋಗಿ ಅಲ್ಲೆಲ್ಲೋ ಏನೋ ಮಾಡಬೇಕು, ಇಲ್ಲೆಲ್ಲ ಮತ್ತೆ ಮನೆ ಬಿಟ್ಟೋಗ್ಬೇಕು, ಹೊಲ ದನ ಕರು ಎಲ್ಲ ಬಿಟ್ಟೋಗ್ಬೇಕಲ್ಲ, ಮತ್ತೇನ್ ಮಾಡೋದು ಅಂದಾಗ ನನಗೆ ಮತ್ತೆ ಯಾರೋ ಪೇಪರ್ ಪ್ಲೇಟ್ ಮಾಡ್ತಾರೆ ಅನ್ನೋದು ಒಂದ್ ಸ್ವಲ್ಪ ನಾನು ಹಂಗೆ ಮಾಡ್ಕೊಂಡು ಯಾಕೆ ಮಾಡಬಾರ್ದು ಅಂತ ಅಲ್ಲಿ ಇಲ್ಲಿ ನೋಡಿ ನಾನು ತರಬೇತಿ ತರ ತಗೊಂಡು ಶುರು ಮಾಡಿದೆ ಸರ್. 1-4-5 ಲಕ್ಷ ಇನ್ವೆಸ್ಟ್ ಮಾಡಿದೆ. ಅದು ನನಗೆ ಒಂದು ತಕ್ಷಣ ಯಾವುದೇ ಉದ್ಯಮ ತಕ್ಷಣ ಗೊತ್ತಾಗಲ್ಲ, ನನಗೆ 6 ತಿಂಗಳು 1 ವರ್ಷ ಅನ್ನೋದ್ರೊಳಗೆ ಅದರಿಂದ ಪೂರ್ತಿ ನಾನು ಲಾಭದಾಯಕ ಆಗೋ ಥರ ಮಾಡ್ಕೊಂಡೆ. ಈಗ 1-6 ವರ್ಷ ಆಗಿದೆ ನಾನು ಪೇಪರ್ ಪ್ಲೇಟ್ ತಯಾರಿಕೆ ಘಟಕ, ಅದರಿಂದ ನಾನು ಲಾಭದಾಯಕನೂ ಆಗಿದೆ, ಹೆಚ್ಚಿನ ಲಾಭ ಗಳಿಸಲಿದ್ರು ಜೀವನ ಮಾಡಕ್ಕೆ ತೊಂದರೆ ಇಲ್ಲ ಅನ್ನೋದು ಒಂದು ಒಬ್ಬ ರೈತನಿಗೆ ವ್ಯಾಪಾರದ ಗುಣ ಕಡಿಮೆ ಇರುತ್ತೆ. ವ್ಯಾಪಾರ ಅಂದ್ರೂ ವ್ಯಾಪಾರ ಹೆಂಗ್ ಮಾಡ್ಬೇಕು, ಇವತ್ ಬೇಡಿಕೆ ನನಗೆ ಬೇಕಾದಷ್ಟಿದೆ, ಆದ್ರೂ ನಾ ಸಹಿತ ನನ್ನ ಸಾಮರ್ಥ್ಯಕ್ಕೆ ಸರಿಯಾಗಿ ಮಾತ್ರ ನಮ್ಮ ಪೇಪರ್ ಪ್ಲೇಟ್ ಮಾಡ್ತಾ ಇದೀನಿ. ಇದರಿಂದ ನನಗೆ ಒಂದ್ ಸ್ವಲ್ಪ ಆತ್ಮವಿಶ್ವಾಸ, ಒಬ್ಬ ರೈತನಿಗೆ ಹೊರಗಿನ ಹಣ ಬರಬೇಕು ಅಂದ್ರೆ ಮನೆಯಲ್ಲಿ ಒಬ್ಬ ಯಾರೋ ನೌಕರಿ ಮಾಡೋ ಅಂತ ಇದ್ರೆ ಅಥವಾ ಒಂದು ವ್ಯಾಪಾರ ಮಾಡೋ ಅಂತ ಇದ್ರೆ ಬಹಳ ಜಮೀನ್ ಕಟ್ಕೊಂಡ್ರೆ ನನಗೆ ಆತ್ಮವಿಶ್ವಾಸ ಕಡಿಮೆ ಇರುತ್ತೆ. ನೋಡ್ರಿ ನೀವು ಹೊರಗೆ ಅಲಮಾರಿಗಳು ನೋಡ್ರಿ, ಅವರು ಎಲ್ಲೂ ಮನೆ ಕಟ್ಕೊಂಡಿಲ್ಲ, ಆದ್ರೆ ಎದರಲ್ಲ ಜೀವನ ಮಾಡಕ್ಕೆ. ಯಾಕೆ ಅಂದ್ರೆ ನೀರ ಕಡೆನೆ ನೀರಿನ ತಗೋಗ್ಬಿಡ್ತಾರೆ ಅವ್ರು, ಸೌದೆ ಏರಿಯಾ ಕಡೆನೆ ಹೋಗ್ಬಿಡ್ತಾರೆ ಅವ್ರು, ಅಂದ್ರೆ ಎಲ್ಲ ಪಂಚಭೂತಗಳು ಇರೋ ಕಡೆನೆ ಹೋಗ್ಬಿಡ್ತಾರೆ. ಆದ್ರೆ ನಾವೆಲ್ಲ ಕಟ್ಕೊಂಡಿರೋರು ಇಲ್ಲೇ ವಿಲಿ ವಿಲಿ ವಿಲಿ ಅಂತ ಒದ್ದಾಡಿ ನಾವು ಆತ್ಮಹತ್ಯೆ ಕಡೆ ಯೋಚನೆ ಮಾಡ್ತೀವಿ. ಅಂದ್ರೆ ಸಮಯ ಸಂದರ್ಭಕ್ಕೆ ನಾವು ಹೆಂಗೆ ಹೊಂದ್ಕೋಬೇಕು ಅನ್ನೋ ಕೆಲವು ಬಹಳ ಕಷ್ಟದ ಕೃಷಿ ಕೆಲಸ, ಅದನ್ನ ನಾವು ಸಮಯ ಸಂದರ್ಭ ಪರಿಸ್ಥಿತಿಗಳನ್ನು ಎದುರಿಸೋ ಅಂತ ಶಕ್ತಿ ತಿಳ್ಕೊಂಡ್ರೆ ಕೃಷಿ ಸುಲಭ ಆಗುತ್ತೆ. ನಮ್ಮ ಜ್ಞಾನನ ಓಪನ್ ಮಾಡ್ಕೋಬೇಕು. ಒಬ್ಬ ಎಲ್ಲದನ್ನು ನಾವೇ, ಸೈಂಟಿಸ್ಟು ನಾವೇ, ಪ್ರತಿಯೊಂದು ನಾನೇ ಮಾಡ್ತೀನಿ ಅನ್ನೋದು ಮನಸ್ಸಲ್ಲಿದ್ರೆ ಕೃಷಿ ಸಕ್ಸಸ್. ಬೇರೆಯವ್ರ ಕಡೆಯಿಂದ ಮಾಡಿಸ್ತೀವಿ ಅಂದ್ರೆ ಅದು ಯಶಸ್ವಿ ಆಗಲ್ಲ. ಅಲ್ಲಿ ನಮಗೆ ಪರಾವಲಂಬನೆ ಒಳ್ಳೇದಲ್ಲ, ಸ್ವಾವಲಂಬನೆ ಒಳ್ಳೇದು. ಈಗ ಪೇಪರ್ ತಟ್ಟೆ ನೀವು ತಯಾರು ಮಾಡ್ತಿರಲ್ಲ, ಈಗ ಮಾರಾಟ ಮಾಡ್ಲಿಕ್ಕೆ ಎಲ್ಲಿ ಹೋಗ್ತೀರಾ ನೀವು? ನಮ್ದು ಹೊಳಲ್ಕೆರೆ ಇರೋದ್ರಿಂದ ನಮ್ಮ ಹೊಳಲ್ಕೆರೆ ಮತ್ತೆ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಕೆಲವು ನನಗೆ ಒಂದು 15-20 ಕಸ್ಟಮರ್ ಇರ್ಬೋದು ಅಷ್ಟೇ. ಶಾಪ್ಗಳಿಗೆ ಅಂದ್ರೆ ಅವರೇನೆ ಫೋನ್ ಮಾಡ್ತಾರೆ, ನಮಗೆ ಇಂಥದ್ ಬೇಡಿಕೆ ಇದೆ, ಈಗ ಬೇಕು ನನಗೆ ತಂದ್ಕೊಡಿ ಅಂದಾಗ ನಾವು ಹೋಗಿ ಅವ್ರಿಗೆ ತಲುಪಿಸೋ ಅಂತ ಕೆಲಸ ಮಾಡ್ತೀವಿ. ಸ್ಟಾಕ್ ಇಟ್ಕೊಂಡ್ಬಿಡ್ತೀವಿ, ನಮ್ಮ ಫ್ರೀ ಟೈಮಲ್ಲೆಲ್ಲ ಒಡೆದ್ಬಿಟ್ಟು ಇಟ್ಕೊಂಡ್ತೀವಿ. ಒಂದ್ ತಟ್ಟೆಗೆ ಇಷ್ಟು ಅಂತ ಹೇಳಿ? ಒಂದ್ ತಟ್ಟೆಗೆ ಇಷ್ಟು, ಒಂದ್ ತಿಂಡಿ ತಿನ್ನೋದಕ್ಕೆ ಇಷ್ಟು, ಊಟ ಮಾಡೋದಕ್ಕೆ ಇಷ್ಟು, ಬರ್ತ್ಡೇ ತಟ್ಟೆಗಳು ಬರುತ್ತೆ ಅದಕ್ಕಿನ ಇದು, ಅದರಲ್ಲಿ ಮಾಡೆಲ್ಸ್ ಎಲ್ಲ ಬರುತ್ತೆ ಅದೆಲ್ಲ. ಈಗ ನಾನು ಮತ್ತು ನಮ್ಮನೆಯವರು ಇದನ್ನು ಮಾಡ್ಕೊಂಡು ಇಟ್ಕೊಂಡು ಇದರಲ್ಲೂ ನಮಗೆ ನಮ್ಮ ಕೃಷಿ ಬದುಕಿಗೆ ಒಂದು ನಮಗೆ ಸಹಾಯ ಆಗಿದೆ, ಒಂದು ಮತ್ತೆ ಧೈರ್ಯನೂ ಸಿಕ್ಕಿದ್ರಿ. ಈಗ ಕಚ್ಚಾ ವಸ್ತು ಅಂತಂದ್ರೆ ಎಲ್ಲಿಂದ ತರ್ತೀರಿ? ಪೇಪರ್ ತಯಾರು ಮಾಡ್ಬೇಕಂದ್ರೆ ನಾವು ಬೆಂಗಳೂರಿಂದ ತಗೊಂಡ್ಬರ್ತೀವಿ ಸರ್. ಈಗ ನಮ್ದೇ ಒಂದು ಮಾರಾಟ ಮಾಡಕ್ಕೆ ಅಂತಲೇ ಒಂದು ಓನ್ ವೆಹಿಕಲ್ ಇಟ್ಕೊಂಡಿದೀವಿ. ಅದರಿಂದ ಈಗ ಬೆಂಗಳೂರಿಗೆ ನಾವು ಹೋದಾಗ ಅಲ್ಲಿಂದ ಹಾಕೊಂಡ್ಬರ್ತೀವಿ ಸರ್. ಅದನ್ನ ಮುಂಚೆ ಹುಬ್ಳಿಯಿಂದೆಲ್ಲ ತರಿಸ್ತಾ ಇದ್ವಿ, ಈಗ ಏನಿಲ್ಲ, ಬೆಂಗಳೂರಿಂದಲೇ ತರ್ತೀವಿ. ಆಮೇಲೆ 40% ವೇಸ್ಟ್ ಬರುತ್ತೆ, ಅದನ್ನು ಸಹಿತ ಮಾರಾಟ ಮಾಡ್ಕೊಂತೀವಿ. ಆ ಪ್ರತಿಯೊಂದನು ಅದರಲ್ಲಿ ಅನುಕೂಲ ಇದೆ ಸರ್. ಒಟ್ಟಾರೆ ನೆಮ್ಮದಿಯ ಒಂದು ಕೃಷಿ ಜೀವನ ಕಟ್ಟಿಕೊಂಡಿದ್ರೆ ಏನಂಗಾಯ್ತು? ಹೌದು ಸರ್, ಬಹು ಬೆಳೆ ಪದ್ಧತಿ ಇರೋದ್ರಿಂದ ನಾವು ಈಗ ಹೇಳ್ತಾರೆ ಈ ಅಡಿಕೆನ ನೀನ್ ಬೆಳಿಬೋದಪ್ಪ, ಮುಂಚೆ ನೀನೇನು ಇದನ್ನೆಲ್ಲ ಯಾಕೆ ಮಾಡ್ತೀಯ ಅನ್ನೋ ತರ. ಆದ್ರೂ ನನಗೆ ಕಷ್ಟ ಕಾಲದಲ್ಲಿ ಆ ಪೇಪರ್ ಪ್ಲೇಟ್ ನನಗೆ ಸಹಾಯಕ್ಕೆ ಬಂದು ಹಿಡಿದಿದ್ದು. ಅಂದ್ರೆ ಇವತ್ತು ಯಾರೇ ಲಕ್ಷಗಳು ಬರ್ಬೋದು, ಲಕ್ಷಗಳು ಹೋಗ್ಬೋದು, ನನಗೆ ಅತಿಯಾದ ತಲೆ ಬಿಸಿ ಮಾಡ್ಕೊಳ ಕೆಲಸ ಬೇಡ, ಆತಂಕವಾಗದಂಥದ್ದು ಅಪಾಯ ಆಗಂಥದ್ದು ಬೇಡ. ನಮಗೆ ಏನೇನು ಬೇಕೋ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸೀಮಿತವಾಗಿ ಇಟ್ಕೊಂಡಿದ್ದೀವಿ ಸರ್. ಒಳ್ಳೇದು ನಾಗರಾಜ್ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಬಹು ಬೆಳೆ ಪದ್ಧತಿಯನ್ನ ಯಾವ ರೀತಿ ಅಳವಡಿಸಿಕೊಂಡು ಕೃಷಿ ಬದುಕನ್ನ ಮುಂದುವರಿಸ್ತಾ ಇದ್ರಿ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಬಹು ಬೆಳೆಯ ಕೃಷಿಯ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ನಂದನ ಹೊಸೂರು ಗ್ರಾಮದ ಕೃಷಿಕ ಸಿ ನಾಗರಾಜ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800-4258330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಇದೀಗ ಒಂದು ಜನಪದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಮಹಾದೇವಿ ಮಂಗಳೂರು ಗೌರಿ, ಕ್ಷಮಿಸಿ ಮಂಗಳ ಗೌರಿ ಮತ್ತು ಅಂಕಿತ ಹಾಗೂ ಕನ್ನಿಕಾ. ಭಿಕ್ಷಕ್ಕೆ ಬಂದ ನೀನು ಬಾರೆ ತಂಗಿ, ಇವನಂತ ಚಲ್ವನಿಲ್ಲ ನೋಡು ಬಾರೆ, ಇವನಂತ ಚಲ್ವನಿಲ್ಲ ನೋಡು ಬಾರೆ. ಶಿವನು ಭಿಕ್ಷಕ್ಕೆ ಬಂದ ನೀನು ಬಾರೆ ತಂಗಿ, ಇವನಂತ ಚಲ್ವನಿಲ್ಲ ನೋಡು ಬಾರೆ, ಇವನಂತ ಚಲ್ವನಿ. ಅಲ್ಲಿ ಗಲ್ಲಿಗೆ ಮೃಗದ ಜಲ್ಲಿ ಸಾಲೆ ಎದೆ ದಂಡಣದ ಪಂಚ

ನಗೆಯು ಬರುತ್ತಿದೆ, ನನಗೆ ನಗೆಯು ಬರುತ್ತಿದೆ, ನಗೆಯು ಬರುತ್ತಿದೆ, ನನಗೆ ನಗೆಯು ಬರುತ್ತಿದೆ. ಜಗದೊಳಿರುವ ಮನುಜರೆಲ್ಲ ಹಗರಣವ ಮಾಡುವದ ಕಂಡು ನಗೆಯು ಬರುತ್ತಿದೆ, ನನಗೆ ನಗೆಯು